ಸದನಕಾರಿ ಮುನಿ ವೃಂದ ಸವಿತ ಪಾದಜ್ಜ ಮಧ್ವರಾಯ ಕಲಿಮಲದಿಂದ ಕಲುಷಿತವಾಗನು ಮಧ್ವರಾಯ ನವೀನ ಕ್ಷಣಾಜ್ಞದಿ ಇಳೆಯೊಲ ಧೂಳಿಸಿ ಇಳೆಯೊಲ ಧೂದಿಸಿ ಮಧ್ವರಾಯ ವ್ಯಾಸ ದೇವರಿಗ ವಿವಂದಿಸಿ ಬರಿರಿಲಿ ಮಧ್ವರಾಯ ವೇಷ ಪುರಂದರ ವೇಷಲ ದಾಸನ ಮಧ್ವರಾಯ ನನಗನು ದಿನ ನಿಮ್ಮ ಮಹಿಮೆಯೋ ಮಧ್ವರಾಯ ಮಧ್ವರಾಯ.